ಬಟ್ಟೆ ಎಲ್ಲಾ ರಕ್ತ, ತಲೆಗೆ ಬ್ಯಾಂಡೇಜ್, ಏನಾಯ್ತು? ಮೇಡಮ್, ನಿಮ್ ಮನೆಯವರು ಆ ಸ್ಕೂಲ್ ಹತ್ರ ಇರೋ ಸರ್ಕಲ್ ನಲ್ಲಿ ಆಕ್ಸಿಡೆಂಟ್ ಆಗಿ ಸ್ವಲ್ಪದಲ್ಲಿ ಬಚಾವಾದ್ರು. ಹೆಲ್ಮೆಟ್ ಇದ್ದಿದ್ರೆ ಇಷ್ಟೆಲ್ಲ ಆಟ ಇರಲಿಲ್ಲ. ಇನ್ ಮುಂದೇನಾದ್ರೂ ಗಾಡಿ ಓಡಿಸುವಾಗ ಮರಿದೆ ಹೆಲ್ಮೆಟ್ ಹಾಕೊಳ್ಕ ಹೇಳಿ. ಹೆಲ್ಮೆಟ್ ಧರಿಸುವುದು ನಿಮ್ಮ ಸುರಕ್ಷತೆಗೆ, ನಿಮ್ಮ ಜೀವ ರಕ್ಷಣೆಗೆ. ಬಿಐಎಸ್ ಅನುಮೋದಿತ ISI ಮಾರ್ಕ್ ಇರುವ ಹೆಲ್ಮೆಟ್ ಅನ್ನೇ ಬಳಸಿ. ದ್ವಿಚಕ್ರ ವಾಹನ ಓಡಿಸುವವರು, ಹಿಂಬದಿ ಸವಾರರು ಇಬ್ಬರು ಹೆಲ್ಮೆಟ್ ಧರಿಸುವುದು ಕಡ್ಡಾಯ. ಪ್ರಕಟಣೆ ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ. ಎಲ್ಲರಿಗೂ ಸಾಮಾಜಿಕ ಸುರಕ್ಷತೆ, ಅಟಲ್ ಪಿಂಚಣಿ ಯೋಜನೆ, ಮೋದಿಜಿಯವರ ಸಂಕಲ್ಪ. ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ. ಇಲ್ಲಿಯವರೆಗೂ 7 ಕೋಟಿ ಫಲಾನುಭವಿಗಳು ಈ ಯೋಜನೆಯಲ್ಲಿ ಪಾಲ್ಗೊಂಡಿದ್ದಾರೆ. ನೀವು 18 ರಿಂದ 40 ವರ್ಷದೊಳಗಿನವರಾಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಯೋಜನೆ ಹಾಗೂ ಅದರ 3 ಗ್ಯಾರಂಟಿ ಪ್ರಯೋಜನಗಳ ಬಗ್ಗೆ ಮಾಹಿತಿ ಪಡೆಯಲು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ. ಭಾರತ ಸರ್ಕಾರವು ದೇಶದಾದ್ಯಂತ 21ನೇ ಜಾನುವಾರು ಗಣತಿಯನ್ನು ಆರಂಭಿಸಿದೆ. ಸರ್ಕಾರಿ ನೌಕರರು ನಿಮ್ಮ ಮನೆಗೆ ಬರಬಹುದು. ಎಲ್ಲಾ ಪಶು ಸಂಗೋಪನಾದಾರರು ತಮ್ಮ ಪಶುಗಳ ಬಗ್ಗೆ ಸರಿಯಾದ ಮಾಹಿತಿ ನೀಡಿ, ಅಂದರೆ ಸರ್ಕಾರ ನಿಮಗಾಗಿ ಉತ್ತಮ ಯೋಜನೆಗಳನ್ನು ನಿರ್ಮಿಸಬಹುದು. ನೆನಪಿಡಿ, ಅಕ್ಟೋಬರ್ 2024 ರಿಂದ ಫೆಬ್ರವರಿ 2025 ರವರೆಗೆ 21ನೆಯ ಜಾನುವಾರು ಗಣತಿಯಲ್ಲಿ ಪೌಲ್ಟ್ರಿ ಸಾಕು ಪಶುಗಳು ಮತ್ತು ಬೀಡಾಡಿ ಪಶುಗಳು ಒಟ್ಟು 219 ತಳಿಗಳ ಡೇಟಾ ಸಂಗ್ರಹಿಸಲಾಗುತ್ತಿದೆ. ಯಾವುದೇ ಪಶು ಬಿಟ್ಟು ಹೋಗಬಾರದು. ನನ್ನ ಪಶು ನನ್ನ ಮಾಹಿತಿ, ಆಗುವುದು ಸಮೃದ್ಧ, ಸಂಪತ್ತು ನಮ್ಮದು. ಪಶು ಸಂಗೋಪನೆ ಮತ್ತು ಹೈನುಗಾರಿಕೆ ವಿಭಾಗದ ಮೂಲಕ ದೇಶದ ಹಿತಕ್ಕಾಗಿ ಜಾರಿ. ಮೇಘ ಸಂದೇಶ, ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಮತ್ತೆ ಇವತ್ತಿನ ಮೇಘ ಸಂದೇಶ ಸರಣಿಯ ಈ ವರ್ಷದ ಅಂದ್ರೆ 2025ನೇ ವರ್ಷದ ಮೊದಲ ಸಂಚಿಕೆಗೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ನಮ್ಮ ಎಲ್ಲ ಆತ್ಮೀಯ ರೈತ ಮಿತ್ರರಿಗೆ, ರೈತ ಬಾಂಧವರ ಕುಟುಂಬದ ಸದಸ್ಯರಿಗೆ, ಬಂಧು ಬಾಂಧವರಿಗೆ, ಸ್ನೇಹಿತರಿಗೆ ಹೊಸ ವರ್ಷದ ಮತ್ತು ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆತ್ಮೀಯರೇ, ಹೊಸ ವರ್ಷವನ್ನ ನಾವು ಈಗ ಸ್ವಾಗತಿಸ್ತಾ ಇದ್ದೇವೆ. ಹೊಸ ವರ್ಷ ನಮಗ ಏನು ತರಬಹುದು ಅನ್ನುವಂತಹ ಒಂದು ಕುತೂಹಲದೊಳಗ ನಾವಿದ್ದೀವಿ. 2025ನೇ ವರ್ಷ ನಮ್ಮಲ್ಲಿ ಹೊಸತನವನ್ನ, ಹೊಸ ವಿಚಾರಗಳನ್ನ ಉದ್ದೀಪನಗೊಳಿಸಲಿ, ನಮ್ಮ ಬದುಕು ಸಮೃದ್ಧವಾಗಲಿ, ಒಳ್ಳೆ ಮಳೆ ಬೆಳೆಯಾಗಿ ನಮ್ಮ ರೈತರಿಗೆ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯಲಿ ಅಂತೇಳಿ ನಾವು ತುಂಬು ಹೃದಯದಿಂದ ಹಾರೈಸ್ತಾ ಇದ್ದೇವೆ. ಇದರ ಜೊತೆಗೇನೆ ನಮ್ಮ ಎಲ್ಲ ಆತ್ಮೀಯ ರೈತ ಮಿತ್ರರಿಗೆ ಮಕರ ಸಂಕ್ರಾಂತಿ ಸುಗ್ಗಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆತ್ಮೀಯರೇ, ಕಳೆದ ವಾರದಿಂದ ನಾವು ನೋಡ್ತಾ ಇದ್ದೀವಿ ವಾತಾವರಣ ಯಾವ ರೀತಿ ನಮಗ ಬೇಕಾಗಿತ್ತು ಅದೇ ರೀತಿಯಾದಂತಹ ಒಂದು ವಾತಾವರಣ ಮುಂದುವರಿತು ಕಳೆದ ವಾರದೊಳಗೂ ಕೂಡ. ಮತ್ತೆ ಏನು ಯೋಜಿತ ಕಾರ್ಯಕ್ರಮಗಳಿದ್ದು ಅಂತಹ ಯೋಜಿತ ಕಾರ್ಯಕ್ರಮಗಳನ್ನ ತಾವೆಲ್ಲ ಮಾಡ್ಕೋತ ಬಂದಿದ್ದೀರಿ. ಮುಖ್ಯವಾಗಿ ನಮ್ಮ ರೈತರು ಏನು ಕೊಯ್ಲಿನ ಕೆಲಸಗಳಲ್ಲಿ, ಸಾಗಾಟದ ಕೆಲಸಗಳಲ್ಲಿ ತಾವು ತೊಡಕೊಂಡಿದ್ದೀರಿ. ಯೋಜನೆ ಮಾಡುವಂತಹ ಒಂದು ವಿಚಾರದೊಳಗೆ ತಾವಿದ್ದೀರಿ. ಅಂತಹ ಎಲ್ಲ ಕೆಲಸಗಳಿಗೆ ಈಗ ಅನುಕೂಲಕರವಾದಂತಹ ಒಂದು ವಾತಾವರಣ ಅಂತ ಹೇಳಿ ಹೇಳ್ಬೋದು. ಉತ್ತರ ಭಾರತದೊಳಗ ಶೀತ ಗಾಳಿ ಬೀಸಿದ್ರ ಪರಿಣಾಮ ನಮ್ಮಲ್ಲೂ ಕೂಡ ಚಳಿಯ ಅನುಭವ ನಮಗೆಲ್ಲ ಆಯಿತು. ಕನಿಷ್ಠ ತಾಪಮಾನ ಬಹಳಷ್ಟು ಕೆಳಗೆ ಇಳಿದಿತ್ತು. ಹೀಗಾಗಿ ಚಳಿ ಚಳಿ ಅನ್ನುವಂತಹ ಒಂದು ಚಳಿಯ ಅನುಭವ ನಮ್ಮೆಲ್ಲರಿಗೂ ಕಳೆದ ವಾರದೊಳಗೆ ಆಯಿತು ಅಂತ ಹೇಳಿ ಹೇಳ್ಬೋದು. ಮುಂದಿನ ವಾರ ಬಹುಶಃ ಇದೇ ಒಂದು ವಾತಾವರಣ ಮುಂದುವರಿಯುವಂತಹ ಒಂದು ಸಾಧ್ಯತೆಗಳು ಅದಾವ. ಒಣ ವಾತಾವರಣನೇ ಮುಂದುವರಿತದ ಮತ್ತ ಚಳಿ ಸ್ವಲ್ಪ ಕಡಿಮೆ ಆಗುವಂತಹ ಲಕ್ಷಣಗಳು ಇದ್ದೇ ಅದಾವ. ಅದನ್ನ ನಾವು ವಾರದ ಮುನ್ನೋಟದೊಳಗ ವಿಸ್ತಾರವಾಗಿ ನೋಡೋಣ. ಆತ್ಮೀಯರೆ, ನಮ್ಮ ಸರ್ಕಾರಗಳು ರೈತರ ಸಲುವಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನ ಹಾಕೊಳ್ತಾ ಇರ್ತವೆ. 2025ರ ಆರಂಭಕ್ಕೆ ಒಂದು ಒಳ್ಳೆಯ ಸುದ್ದಿಯನ್ನ ನಮ್ಮ ಕೇಂದ್ರ ಸರ್ಕಾರ ನಮ್ಮ ಎಲ್ಲ ರೈತ ಮಿತ್ರರಿಗೆ ನೀಡಿದೆ ಅಂತ ಹೇಳಿ ಹೇಳ್ಬೋದು. ರೈತರಿಗೆ ಅನುಕೂಲ ಆಗುವಂತಹ ವಿಮಾ ಯೋಜನೆಗಳು, ಆಮೇಲೆ ಹವಾಮಾನ ಆಧಾರಿತ ಬೆಳೆ ವಿಮಾ ಯೋಜನೆಗಳು, ಅವುಗಳನ್ನ ಮುಂದುವರಿಸಿಕೊಂಡು ಹೋಗುವಂತಹ ಒಂದು ಕಾರ್ಯವನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅನ್ನುವಂತಹ ಒಂದು ಘೋಷಣೆಯನ್ನ ಮಾಡಿದೆ. ಇದರಿಂದ ನಮ್ಮ ರೈತರಿಗೆ ಬಹಳಷ್ಟು ಅನುಕೂಲ ಆಗ್ತದೆ. ಯಾಕಪ್ಪ ಅಂತಂದ್ರೆ ನೈಸರ್ಗಿಕ ವಿಪತ್ತುಗಳು ಇವತ್ತು ಮೇಲಿಂದ ಮೇಲೆ ಬರ್ತಾ ಇದ್ದಾವೆ, ಅದರಿಂದ ನಮ್ಮ ರೈತರಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದ್ದಾವೆ. ಕಳೆದ ವರ್ಷಗಳಲ್ಲಿ ನಾವು ಇಂಥ ವಿಕೋಪಗಳನ್ನ ನೋಡಿದ್ದೀವಿ. ಹಾಗಾಗಿ ಈ ವಿಕೋಪಗಳಿಂದ ಸಂರಕ್ಷಣೆ ಪಡೆಯುವುದಕ್ಕ ಏನು ಪುನರ್ವಿಮರ್ಶಿತ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆ ಇದೆ, ಅದನ್ನ ಮುಂದುವರಿಸುವಂತಹ ಒಂದು ನಿರ್ಧಾರವನ್ನ ಸರ್ಕಾರ ಮಾಡಿದೆ. ಅದರ ಜೊತೆಗೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನ ಕೂಡ ಮುಂದುವರಿಸಿಕೊಂಡು ಹೋಗುವಂತಹ ಒಂದು ಕಾರ್ಯವನ್ನ ಮಾಡ್ತಾ ಇದೆ. ನಮ್ಮ ರೈತರಿಗೆ ಈ ವರ್ಷದ ಆರಂಭದೊಳಗೆ ಇದು ಒಂದು ಬಹಳ ಸಂತೋಷದಾಯಕವಾದಂತಹ ಸುದ್ದಿ ಅಂತ ಹೇಳಿ ಹೇಳಬಹುದು. ನಮ್ಮ ರೈತರು ಡಿಎಪಿ ಮೇಲೆ ಸಾಕಷ್ಟು ನಿರ್ಭರ ಆಗಿರುವಂತವರು. ಅದಕ್ಕಾಗಿ ಡಿಎಪಿಗೆ ವಿಶೇಷವಾದಂತಹ ಒಂದು ಪ್ಯಾಕೇಜ್ ನೀಡಲಾಗಿದೆ. ಯಾವುದೇ ಅಡೆತಡೆ ಇರಲಾರದೆ ನಮ್ಮ ರೈತರಿಗೆ ಭಾರ ಆಗಲಾರದಂಗ ಡಿಎಪಿ ಗೊಬ್ಬರ ಸಕಾಲಕ್ಕೆ ಸಿಗುವಂತಹ ಒಂದು ವ್ಯವಸ್ಥೆಯನ್ನ ಮಾಡೋದ್ರ ಕಡೆ ಕೇಂದ್ರ ಸರ್ಕಾರ ಲಕ್ಷ್ಯ ವಹಿಸ್ತಾ ಇದೆ. ಅದಕ್ಕಾಗಿ ಈ ಡಿಎಪಿಯ ವಿಶೇಷ ಪ್ಯಾಕೇಜ್ ಯೋಜನೆ ಅಡಿಯೊಳಗ ರೈತರಿಗೆ ಯಾವಾಗಲೂ ಸುಸ್ಥಿರವಾಗಿ ಲಭ್ಯ ಆಗುವಂತಹ ಒಂದು ಯೋಜನೆಯನ್ನ ಕೇಂದ್ರ ಸರ್ಕಾರ ಹಾಕೊಂಡದ. ಅದಕ್ಕಾಗಿ ನಮ್ಮ ರೈತರು ಈ ರಸಗೊಬ್ಬರದ ಪೂರೈಕೆ ವಿಷಯದೊಳಗ ಯಾವುದೇ ಚಿಂತೆಯನ್ನ ಹೊಂದಬಾರದು ಅನ್ನುವಂತಹ ಒಂದು ವಿಚಾರ ಇಲ್ಲಿ ಅವರ ಗಮನಕ್ಕೆ ತರ್ತಾ ಇದ್ದೀವಿ. ಬಹಳ ಮುಖ್ಯ ಅಂತಂದ್ರೆ ನಮ್ಮ ರೈತರಿಗೆ ಏನು ಹವಾಮಾನದೊಳಗ ವೈಪರೀತ್ಯಗಳು ಆಗ್ತಾ ಇರ್ತಾವ, ಅಂತಹ ವೈಪರೀತ್ಯಗಳನ್ನ ಎದುರಿಸಿ ಅಂತಂದ್ರ ಮುನ್ಸೂಚನೆ ಅದರಿಂದ ಸಿಕ್ತು ಅಂತಂದ್ರ ನಮ್ಮ ರೈತರು ಯೋಜನೆ ಮಾಡಿಕೊಳ್ತಾ ಇದ್ದಾರೆ. ಈಗೇನು ನಾವು ನಮ್ಮ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತಾ ಇದ್ದೀವಿ, ಈ ಕಾರ್ಯಕ್ರಮದ ಮೂಲಕ ಅನೇಕ ರೈತರು ತಾವು ಉಪಯೋಗ ಮಾಡಿಕೊಳ್ತಾ ಇದ್ದೀರಿ. ಇಂತಹ ಒಂದು ಮುನ್ಸೂಚನೆಯನ್ನ ನೀಡುವ ನಿಟ್ಟಿನೊಳಗ ಇನ್ನೂ ನಿಖರವಾದಂತಹ ಫಲಿತಾಂಶವನ್ನ ಸಾಧಿಸೋದಕ್ಕೆ ಸರ್ಕಾರ ಯೋಚನೆ ಮಾಡ್ತಾ ಇದೆ. ಅಂತಹ ಒಂದು ಯೋಚನೆಯ ಫಲವಾಗಿ ಈಗ ಹವಾ ಮುನ್ಸೂಚನೆಯನ್ನ ಬ್ಲಾಕ್ ಮಟ್ಟಕ್ಕೆ, ಗ್ರಾಮ ಪಂಚಾಯತಿ ಮಟ್ಟಕ್ಕೆ ತರುವಂತಹ ಒಂದು ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ. ಅದರಿಂದಾಗಿ ಭಾರತೀಯ ಹವಾಮಾನ ಇಲಾಖೆಯವರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಬ್ಲಾಕ್ ಮಟ್ಟದೊಳಗೆ ಆಟೋಮ್ಯಾಟಿಕ್ ವೆದರ್ ಸ್ಟೇಷನ್ಸ್ ಅಂತಂದ್ರೆ ಸ್ವಯಂ ಚಾಲಿತ ಹವಾಮಾನ ಕೇಂದ್ರಗಳನ್ನ ಸ್ಥಾಪನೆ ಮಾಡುವಂತದ್ದು, ಆಮೇಲೆ ಗ್ರಾಮ ಪಂಚಾಯತ್ ಮಟ್ಟದೊಳಗೆ ಮಳೆ ಮಾಪಕಗಳನ್ನ ಸ್ಥಾಪನೆ ಮಾಡಿ ನಮ್ಮ ರೈತರಿಗೆ ಒಂದು ನಿರ್ದೇಶನ ಕೊಡುವುದಕ್ಕೆ, ಮುನ್ಸೂಚನೆ ಕೊಡುವುದಕ್ಕೆ ಬಹಳಷ್ಟು ಅನುಕೂಲ ಆಗುವಂತದ್ದು. ಆಮೇಲೆ ಇದರಿಂದ ಏನಾಗ್ತದೆ ಅಂತಂದ್ರೆ ಆಯಾ ಸ್ಥಳಗಳಲ್ಲಿ ಹವಾಮಾನದ ಬದಲಾವಣೆ ಯಾವ ರೀತಿ ಇರ್ತದ ಮತ್ತು ನಮ್ಮ ರೈತರು ಯಾವ ರೀತಿ ಎಚ್ಚರಿಕೆ ವಹಿಸಬೇಕು ಅನ್ನೋದ್ರ ಬಗ್ಗೆ ನಿರ್ದೇಶನ ನೀಡುವುದಕ್ಕೆ ಮತ್ತಷ್ಟು ನಿಖರವಾದಂತಹ ಒಂದು ಮಾಹಿತಿ ಸಿಗುತ್ತದ. ಹಿಂಗಾಗಿ ನಮ್ಮ ರೈತರಿಗೆ ಹೆಚ್ಚಿನ ಅನುಕೂಲ ಆಗಲಿದೆ, ನಿಖರವಾದಂತಹ ಒಂದು ಮುನ್ಸೂಚನೆ ಸಿಗಲಿದೆ ಅನ್ನುವಂತಹ ಮಾತು ಕೂಡ ಇಲ್ಲದ. ಆಮೇಲೆ ಎಲ್ಲೆಲ್ಲಿ ಮೊಬೈಲ್ ನೆಟ್ವರ್ಕ್ ಇನ್ನೂ ಇಲ್ಲ, ನಮ್ಮ ರೈತರಿಗೆ ತೊಂದರೆ ಆಗ್ತಾ ಇದೆ ಅಂತಹ ಪ್ರದೇಶಗಳಲ್ಲಿ ಸಹಿತ ಈ ಒಂದು ಗ್ರಾಮ ಪಂಚಾಯತಿ ಮಟ್ಟದೊಳಗೆ ಮತ್ತು ಬ್ಲಾಕ್ ಮಟ್ಟದೊಳಗೆ ಹವಾಮಾನ ಕೇಂದ್ರಗಳನ್ನ ಸ್ಥಾಪನೆ ಮಾಡೋದ್ರಿಂದ ರೈತರಿಗೆ ಬಹಳಷ್ಟು ಅನುಕೂಲ ಆಗುವಂತಹದ್ದನ್ನ ನಾವು ನೋಡ್ತಾ ಇದ್ದೀವಿ. ಆದ್ದರಿಂದ ರೈತ ಬಾಂಧವರೇ, ಮುಂದಿನ ದಿನಗಳಲ್ಲಿ ನಿಮಗ ಒಂದು ಸುಸಜ್ಜಿತವಾದಂತಹ ಹವಾಮಾನ ಮುನ್ಸೂಚನೆ ಕೊಡುವಂತಹ ಒಂದು ವ್ಯವಸ್ಥೆ ಆಗಲಿದೆ. ಅದಕ್ಕಾಗಿ ಸ್ವಲ್ಪ ತಾವು ಕಾಯಬೇಕು, ಆದರೂ ಕೂಡ ಈ ನಿಟ್ಟಿನೊಳಗೆ ಏನು ಚಿಂತನೆ ನಡೆದಿದೆ, ಯೋಜನೆ ನಡೆದಿದೆ, ಅದು ನಿಮ್ಮ ಮಟ್ಟಕ್ಕೆ ತಲುಪೋ ತನಕ ಸ್ವಲ್ಪ ಸಮಯ ಹಿಡಿಬಹುದು. ಆದ್ರೆ ಈ ಒಂದು ಕೆಲಸ ಆಗ್ತದ, ಅದಕ್ಕಾಗಿ ನೀವು ಧೈರ್ಯದಿಂದ ನಿಮ್ಮ ಕೆಲಸ ಕಾರ್ಯಗಳನ್ನ ಮುಂದುವರಿಸಿಕೊಂಡು ಹೋಗಬಹುದು ಅನ್ನುವಂತಹ ಒಂದು ವಿಚಾರ ಇಲ್ಲದ. ಅದಕ್ಕೆ ಸರ್ಕಾರ ಬದ್ಧ ಆಗಿದೆ ಕೂಡ. ಆತ್ಮೀಯರೇ, ಕಳೆದ ದಿನಗಳಲ್ಲಿ ನಾವು ನೋಡಿದ್ವಿ ತೋಟಗಾರಿಕಾ ವಿಶ್ವವಿದ್ಯಾಲಯದ ಬಾಗಲಕೋಟೆಯೊಳಗೆ ತೋಟಗಾರಿಕಾ ಮೇಳ ನಡೀತು. ತಮ್ಮಲ್ಲಿ ಅನೇಕರು ಈ ತೋಟಗಾರಿಕಾ ಮೇಳದೊಳಗೆ ಭಾಗವಹಿಸಿ ಅಲ್ಲಿ ಅನುಭವ ಪಡೆದುಕೊಂಡಿದ್ದೀರಿ. ಇನ್ನು ಇನ್ನೊಂದು ಕೃಷಿ ಮೇಳವನ್ನ ಆಯೋಜನೆ ಮಾಡಲಾಗ್ತಾ ಇದೆ. ವಿಜಯಪುರದ ಹಿಟ್ನಳ್ಳಿ ಫಾರ್ಮ್ ಒಳಗ, ಕೃಷಿ ಮಹಾವಿದ್ಯಾಲಯದ ಆವರಣದೊಳಗೆ ಈ ಒಂದು ಕೃಷಿ ಮೇಳ ನಡೀತಾ ಇದೆ. ಇದನ್ನ ಜನವರಿ 11, 12, 13 ಈ 3 ದಿನಗಳಂದು ನಡೆಸುವುದಕ್ಕೆ ಉದ್ದೇಶಿಸಲಾಗಿದೆ. ಕೃಷಿ ವಿಶ್ವವಿದ್ಯಾಲಯ ಧಾರವಾಡ, ಕೃಷಿ ಮಹಾವಿದ್ಯಾಲಯ ವಿಜಯಪುರ ಮತ್ತು ಕೃಷಿಗೆ ಸಂಬಂಧಪಟ್ಟಂತಹ ಎಲ್ಲ ಇಲಾಖೆಗಳ ಸಹಯೋಗದ ಜೊತೆಗೆ ಈ ಕೃಷಿ ಮೇಳ ನಡೀತಾ ಇದೆ. ಈ ಕೃಷಿ ಮೇಳದೊಳಗೆ ಸಾಕಷ್ಟು ವಿಚಾರಗಳನ್ನ ನಮ್ಮ ರೈತ ಬಾಂಧವರು ತಿಳ್ಕೊಳ್ಬಹುದಾಗಿದೆ. ಯಾರ್ಯಾರಿಗೆ ಬಾಗಲಕೋಟೆ ಹೋಗುವುದಾಗಿಲ್ಲ, ಯಾರ್ಯಾರಿಗೆ ರಾಯಚೂರಿಗೆ ಹೋಗುವುದಾಗಿಲ್ಲ, ಯಾರ್ಯಾರಿಗೆ ಬೆಂಗಳೂರಿಗೆ ಹೋಗುವುದಾಗಿಲ್ಲ ಕೃಷಿ ಮೇಳಗಳಲ್ಲಿ ಭಾಗವಹಿಸುವುದಕ್ಕೆ, ಅಂಥವರಿಗೆ ವಿಜಯಪುರ ಕೃಷಿ ಮೇಳದೊಳಗ ಭಾಗವಹಿಸಿ ಹೆಚ್ಚಿನ ಜ್ಞಾನವನ್ನು ಪಡೆಯುವುದಕ್ಕೆ ಅವಕಾಶ ಅದ. ಈ ಸಲ ಈ ಕೃಷಿ ಮೇಳದ ಧ್ಯೇಯ ಏನು ಅಂತಂದ್ರೆ ಆಹಾರ ಮತ್ತು ಪೌಷ್ಟಿಕ ಭದ್ರತೆಗಾಗಿ ಸುಸ್ಥಿರ ಕೃಷಿ ಅನ್ನುವಂಥದ್ದು. ಸುಸ್ಥಿರ ಕೃಷಿ ನಮಗೆ ಬೇಕೇ ಬೇಕು. ಸದ್ಯದ ಪರಿಸ್ಥಿತಿಯೊಳಗೆ ಹೇಳಬೇಕು ಅಂತಂದ್ರೆ ಮತ್ತು ಮುಂದಿನ ದಿನಗಳ ಒಂದು ಭವಿಷ್ಯವನ್ನು ಕೂಡ ನಾವು ನೋಡುವುದಾಯ್ತಪ್ಪ ಅಂತಂದ್ರೆ ನಾವು ಸುಸ್ಥಿರ ಕೃಷಿಯ ಕಡೆಗೆ, ಸಮಗ್ರ ಕೃಷಿ ಪದ್ಧತಿಗಳ ಕಡೆಗೆ ಮುಖ ಮಾಡಿ ನಮ್ಮ ಯೋಜನೆಗಳನ್ನು ಆ ನಿಟ್ಟಿನೊಳಗೆ ಅನುಷ್ಠಾನಗೊಳಿಸುವುದಕ್ಕೆ ವ್ಯವಸ್ಥೆ ಮಾಡಿಕೊಳ್ಬೇಕು. ಸುಸ್ಥಿರ ಕೃಷಿ ಇತ್ತಂತಂದ್ರೆ ನಮ್ಮ ಬದುಕು ಕೂಡ ನಿರಾತಂಕವಾಗಿ ಸಾಗ್ತದ, ಭವಿಷ್ಯ ಕೂಡ ಚೆನ್ನಾಗಿರ್ತದ. ಆ ನಿಟ್ಟಿನೊಳಗ ಆಹಾರ ಮತ್ತು ಪೌಷ್ಟಿಕ ಭದ್ರತೆಗಾಗಿ ಸುಸ್ಥಿರ ಕೃಷಿ. ಸುಸ್ಥಿರ ಕೃಷಿಯಿಂದಂತೂ ಆಹಾರ ಭದ್ರತೆ ಆಗ್ತದ, ಆದ್ರೆ ಅದರ ಜೊತೆಗೆ ಪೌಷ್ಟಿಕ ಭದ್ರತೆ ಅನ್ನುವಂಥದ್ದು ಬಹಳ ಮುಖ್ಯ. ಅಂತಂದ್ರೆ ನಾವೇನು ಉತ್ಪನ್ನವನ್ನ ಬೆಳಿತೀವಿ ಅಂತಹ ಉತ್ಪನ್ನಗಳಲ್ಲಿ ಪೋಷಕಾಂಶಗಳು, ಜೀವಸತ್ವಗಳು, ವಿಟಮಿನ್ಗಳು ಇವು ಹೆಚ್ಚಿನ ಪ್ರಮಾಣದೊಳಗೆ ಇರುವಂತಹ ಬೆಳೆಗಳನ್ನ ಆಯ್ಕೆ ಮಾಡಿಕೊಂಡು ಮತ್ತೆ ಬೆಳೆಗಳ ಕಾಂಬಿನೇಷನ್ಗಳನ್ನ ಮಾಡಿಕೊಂಡು ಅಂತಹ ಬೆಳೆಗಳನ್ನ ಬೆಳೆಯುವುದು, ಸುಧಾರಿತ ವ್ಯವಸಾಯ ಪದ್ಧತಿಗಳನ್ನ ಅಳವಡಿಸಿಕೊಳ್ಳುವುದು, ವಿಶೇಷವಾಗಿ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಪದ್ಧತಿಗಳಿಂದ ನಾವು ಇಂತಹ ಪದ್ಧತಿಗಳನ್ನ ಅಳವಡಿಸಿಕೊಂಡ್ರೆ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರ್ತದೆ. ಮತ್ತೆ ನಮ್ಮ ಮುಂದಿನ ಭವಿಷ್ಯ ಅಂತಂದ್ರೆ ನಮ್ಮ ಮಕ್ಕಳು, ಮುಂದಿನ ಪೀಳಿಗೆ ಅವರ ಆರೋಗ್ಯ ಚಲೋ ಇತ್ತು ಅಂತಂದ್ರೆ ದೇಶದ ಭವಿಷ್ಯ ಕೂಡ ಉಜ್ವಲ ಆಗ್ತದೆ. ಈ ನಿಟ್ಟಿನೊಳಗೆ ಆಹಾರ ಮತ್ತು ಪೌಷ್ಟಿಕ ಭದ್ರತೆಗಾಗಿ ಸುಸ್ಥಿರ ಕೃಷಿ ಅನ್ನುವಂತಹ ಒಂದು ಧ್ಯೇಯ ಏನಿದೆ ಇದು ಬಹಳ ಸುಸಂಗತವಾದಂತಹ ಒಂದು ಧ್ಯೇಯ ಅಂತ ಹೇಳ್ಬೋದು. ಈ ನಿಟ್ಟಿನೊಳಗೆ ನಮ್ಮ ರೈತರು ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ತಜ್ಞರಿಂದ ಅಲ್ಲಿ ತಮಗೆ ಮಾರ್ಗದರ್ಶನ ದೊರೀತದೆ. ಅದಕ್ಕೆ ನಮ್ಮ ರೈತ ಬಂಧುವರು ಈ ಕೃಷಿ ಮೇಳದೊಳಗೆ ಭಾಗವಹಿಸಿ ತಮ್ಮ ಜ್ಞಾನದ ಪರಿಧಿಯನ್ನ ವಿಸ್ತಾರ ಮಾಡಿಕೊಳ್ಬೇಕು. ವಿಶೇಷವಾಗಿ ನಮ್ಮ ವಿಜಯಪುರ ಜಿಲ್ಲೆ ಅಂತಂದ್ರೆ ಬರದ ಜಿಲ್ಲೆ ಅಂತಾನೆ ಹೇಳ್ತೀವಿ. ಇಲ್ಲಿ ಬರ ಯಾವ ರೀತಿ ನಾವು ನಿರ್ವಹಣೆ ಮಾಡಿ ನಮ್ಮ ಕೃಷಿಯನ್ನ ಉತ್ತಮಗೊಳಿಸಿಕೊಳ್ಬಹುದು ಅನ್ನುವಂತಹ ಒಂದು ವಿಚಾರಗಳನ್ನ ಹಿಡ್ಕೊಂಡು ಕೃಷಿ ಯಂತ್ರೋಪಕರಣಗಳು ಇವತ್ತಿನ ದಿವಸ ಬಹಳ ಬರ್ತಾ ಇದ್ದಾವೆ. ಹೊಸ ಹೊಸ ಯಂತ್ರೋಪಕರಣಗಳು ಕೃಷಿಯೊಳಗ ಸ್ಪ್ರೇ ಮಾಡೋದಕ್ಕ, ಸಿಂಪರಣೆ ಮಾಡೋದಕ್ಕ ಡ್ರೋನ್ಗಳನ್ನ ಇತ್ತೀಚಿನ ದಿವಸಗಳಾಗ ನಾವು ಬಳಸೋದನ್ನ ನಾವು ನೋಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರಂತೂ ಈ ಡ್ರೋನ್ಗಳ ಬಳಕೆ ಕುರಿತಾದಂತಹದ್ದನ್ನೇ ವಿಶೇಷವಾದಂತಹ ಒಂದು ಯೋಜನೆಯನ್ನ ಹಾಕೊಂಡದ. ಅದಕ್ಕೆ ಡ್ರೋನ್ಗಳ ಬಳಕೆ ಇವತ್ತ ನಮ್ಮ ರೈತರಿಗೆ ಬಹಳ ಸುಗಮವಾದಂತಹ ಕೃಷಿಯನ್ನ ನಡೆಸಿಕೊಂಡು ಹೋಗುವುದಕ್ಕೆ ಅನುಕೂಲ ಆಗ್ತದ. ಅದಕ್ಕೆ ಡ್ರೋನ್ಗಳನ್ನ ಯಾವ ರೀತಿ ಬಳಸಬಹುದು ಅನ್ನೋದ್ರ ಬಗ್ಗೆ ಪ್ರಾತ್ಯಕ್ಷಿಕೆಗಳನ್ನ ಕೂಡ ತಾವು ಈ ಕೃಷಿ ಮೇಳದ ಸಂದರ್ಭದೊಳಗ ನೋಡಬಹುದು. ಅದಕ್ಕೆ ವಿಶೇಷವಾದಂತಹ ಒಂದು ಗಮನ ಕೂಡ ನೀವು ನೀಡಬೇಕಾಗ್ತದೆ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಹಸಿರು ಇಂಧನವನ್ನ ನಾವು ಬಳಸೋದ್ರ ಕಡೆ ಗಮನ ಹರಿಸಬೇಕು. ಯಾಕಂತಂದ್ರೆ ವಾಯುಮಾಲಿನ್ಯ ಆಗ್ತಾ ಇದೆ, ವಾಯುಮಾಲಿನ್ಯದಿಂದ ಆರೋಗ್ಯದ ಮೇಲೆ ವಿಶೇಷವಾಗಿ ತೊಂದರೆಗಳು ಆಗ್ತಾ ಇದ್ದಾವೆ. ಅಂತಹ ಪರಿಸ್ಥಿತಿಯೊಳಗೆ ನಮ್ಮ ರೈತರು ಹಸಿರು ಇಂಧನವನ್ನ ಬಳಸಿ, ವಿಶೇಷವಾಗಿ ಹಸಿರು ಇಂಧನ ಅಂತಂದ್ರ ಸೌರ ವಿದ್ಯುತ್ ಅನ್ನ ಉತ್ಪಾದನೆ ಮಾಡಿ ಅದನ್ನ ನಮ್ಮ ಕೃಷಿ ಕೆಲಸಗಳಲ್ಲಿ ಬಳಸಿಕೊಳ್ಳುವುದು, ನೀರಾವರಿ ಪಂಪ್ಗಳನ್ನ ಇದರಿಂದ ನಡೆಸಬಹುದು, ಆಮೇಲೆ ಯಂತ್ರೋಪಕರಣಗಳನ್ನ ಕೂಡ ನಾವು ಸೌರ ವಿದ್ಯುತ್ ಬಳಸಿ ಉಪಯೋಗ ಮಾಡಿಕೊಳ್ಳಬಹುದಾಗಿದೆ. ಎಷ್ಟು ಸಾಧ್ಯದ ಅಷ್ಟು ನಾವು ನಮ್ಮ ಪಳೆಯುಳಿಕೆ ಇಂಧನ, ಇದು ಪೆಟ್ರೋಲ್ ಇರಬಹುದು, ಡೀಸೆಲ್ ಇರಬಹುದು, ಸೀಮೆ ಎಣ್ಣೆ ಇರಬಹುದು, ಇವುಗಳನ್ನ ಬಳಸೋದನ್ನ ನಾವು ಕಡಿಮೆ ಮಾಡಿ ಸೌರ ವಿದ್ಯುತ್ ಅನ್ನ ನಾವು ಬಳಸಿ ನಮ್ಮ ದಿನನಿತ್ಯದ ಕೃಷಿ ಚಟುವಟಿಕೆಗಳನ್ನ ಅಳವಡಿಸಿಕೊಂಡ್ರೆ ಬಹಳ ಒಳ್ಳೆಯದು. ಈ ಕೃಷಿ ಮೇಳದೊಳಗೆ ವಿಶೇಷವಾಗಿ ಹವಾಮಾನದ ಮೇಲೆ ಒತ್ತನ್ನ ನೀಡಲಾಗ್ತಾ ಇದೆ. ಯಾಕಂತಂದ್ರ ಹವಾಮಾನದ ಏರುಪೇರುಗಳು ಇವತ್ತಿನ ದಿವಸ ಸಾಕಷ್ಟು ಅದಾವ. ಯಾವ ರೀತಿ ನಾವು ಎದುರಿಸಿ ನಮ್ಮ ಕೃಷಿಯನ್ನ ಉಳಿಸಿಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಕೂಡ ತಾವು ಚರ್ಚೆ ಮಾಡಬಹುದು. ಕಳೆದ ಕೆಲವು ವರ್ಷಗಳಿಂದ ನಾವು ನೋಡ್ತಾ ಇದ್ದೀವಿ ತೊಗರಿ ಬೆಳೆ ವಿಸ್ತರಣೆ ಆಗ್ತಾ ಇದೆ. ವಿಜಯಪುರ ಜಿಲ್ಲೆಗೆ ತೊಗರಿ ಬೆಳೆ ಹೆಚ್ಚಿನ ಪ್ರಮಾಣದೊಳಗ ನಮ್ಮ ರೈತರು ಕೃಷಿ ಮಾಡ್ತಾ ಇದ್ದಾರೆ. ಅದಕ್ಕೆ ತೊಗರಿ ಆಧಾರಿತ ಕೃಷಿ ವ್ಯವಸ್ಥೆ ಯಾವ ರೀತಿ ಇರಬಹುದು ಅನ್ನೋದ್ರ ಬಗ್ಗೆ ಕೂಡ ತಮಗ ಮಾಹಿತಿ ಸಿಗಬಹುದು. ಮಣ್ಣಿನ ಆರೋಗ್ಯ ಇವತ್ತಿನ ದಿವಸ ಬಹಳ ಮುಖ್ಯವಾದಂತಹದ್ದು. ಮಣ್ಣಿತ್ತಪ್ಪ ಅಂತಂದ್ರ ನಮ್ಮ ಕೃಷಿ ಅಬಾಧಿತವಾಗಿ ಸಾಗ್ತದೆ. ಮಣ್ಣು ಬರೇ ಇರುವುದಷ್ಟೇ ಅಲ್ಲ, ಆರೋಗ್ಯಪೂರ್ಣವಾದಂತಹ ಮಣ್ಣು ಇವತ್ತಿನ ದಿವಸ ಇರಬೇಕಾಗಿದೆ. ಚೈತನ್ಯಯುಕ್ತವಾದಂತಹ ಮಣ್ಣು ಇವತ್ತಿನ ದಿವಸ ನಮ್ಮ ರೈತರ ಹತ್ರ ಇರಬೇಕಾಗಿದೆ. ಅದಕ್ಕೆ ಏನು ರಾಸಾಯನಿಕಗಳನ್ನು ಬಳಸಿ, ರಸಗೊಬ್ಬರಗಳನ್ನು ಬಳಸಿ ನಾವು ಮಣ್ಣಿನ ಆರೋಗ್ಯವನ್ನ ಕಳ್ಕೊಳ್ತಾ ಇದ್ದೀವಿ, ಅಂತಹ ಮಣ್ಣನ್ನ ಮತ್ತೆ ನಾವು ಯಾವ ರೀತಿ ಸುಧಾರಣೆ ಮಾಡಬಹುದು ಅನ್ನೋದ್ರ ಬಗ್ಗೆ ವಿಶೇಷವಾದಂತಹ ವಿಚಾರ ಮಾಡಬಹುದು ಮತ್ತು ಪಾಠಗಳನ್ನ ಕಲಿಬಹುದು. ಬೇಳೆಕಾಳುಗಳು ಪ್ರೋಟೀನ್ಗಳ ಆಗರ, ಹೀಗಾಗಿ ಬೇಳೆಕಾಳುಗಳ ಉತ್ಪಾದನೆ ಮೌಲ್ಯವರ್ಧನೆ ಕೂಡ ಇಲ್ಲಿ ನಾವು ನೋಡಿಕೊಳ್ಳೋದಕ್ಕೆ ಸಾಧ್ಯದ. ಮೌಲ್ಯವರ್ಧನೆ ಇವತ್ತಿನ ದಿವಸ ಬಹಳ ಮುಖ್ಯವಾದಂತಹದ್ದು. ನಮ್ಮ ರೈತರು ಕೇವಲ ಬೆಳೆ ಬೆಳೆದು ಅದನ್ನ ಮಾರಾಟ ಮಾಡುವುದಷ್ಟೇ ಅಲ್ಲ, ಉತ್ಪನ್ನಗಳನ್ನು ತಯಾರು ಮಾಡಿ ಅದಕ್ಕೆ ಸಂಸ್ಕರಣೆ ಮಾಡಿ ಮಾರಾಟ ಮಾಡಿದ್ರೆ ಇನ್ನು ಹೆಚ್ಚಿನ ಮೌಲ್ಯ ಅದಕ್ಕೆ ಸಿಗ್ತದ. ಅಂತಹ ಉಪಕ್ರಮಗಳು ಏನು ಮಾಡ್ಕೋಬಹುದು ನಾವು ಅನ್ನೋದ್ರ ಬಗ್ಗೆ ನಮ್ಮ ರೈತರು ತಿಳ್ಕೊಳ್ಬಹುದು. ವಿಶೇಷವಾಗಿ ಯುವ ರೈತರು ಈ ನಿಟ್ಟಿನೊಳಗೆ ಕೆಲಸ ಮಾಡೋದಕ್ಕೆ ಸಾಕಷ್ಟು ಅವಕಾಶಗಳದಾವ. ಹಿರಿಯ ರೈತರು ಉತ್ಪಾದನೆ ಮಾಡ್ತಾರೆ, ಅದನ್ನ ಯುವ ರೈತರು ತಮ್ಮದೇ ಆದಂತಹ ಒಂದು ಪ್ಲಾನ್ ಮಾಡಿಕೊಂಡು, ಪ್ಲಾನ್ ಯಾವ ರೀತಿ ಮಾಡ್ಕೊಳ್ತೀರಿ ಅಂತಂದ್ರೆ ತಜ್ಞರು ಯಾವ ರೀತಿಯಾದಂತಹ ಒಂದು ತಮಗ ಒಂದು ದೃಷ್ಟಿಯನ್ನು ಕೊಟ್ಟಿರ್ತಾರ, ಜ್ಞಾನವನ್ನು ಕೊಟ್ಟಿರ್ತಾರ, ಅದರ ಆಧಾರದ ಮೇಲೆ ತಾವು ಮಾರಾಟ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಬಹುದು. ಹೀಗಾಗಿ ನಮ್ಮ ರೈತರಿಗೆ ಇದರಿಂದ ಸಾಕಷ್ಟು ಅನುಕೂಲ ಆಗ್ತದ. ಅದಕ್ಕೆ ಈ ನಿಟ್ಟಿನೊಳಗ ಯುವ ಕೃಷಿಕರು ಗಮನ ಕೊಡಬೇಕು ಮತ್ತು ಹಿರಿಯರು ಅವರಿಗೆ ಮಾರ್ಗದರ್ಶನ ಮಾಡಬೇಕು ಅನ್ನುವಂತಹ ವಿಚಾರ ಕೂಡ ಇಲ್ಲಿ ವ್ಯಕ್ತ ಆಗ್ತದೆ. ಕಾಲಾಂತರದಿಂದ ನಾವು ನೋಡ್ತಾ ಇದ್ದೀವಿ ವಿಜಯಪುರ ಜಿಲ್ಲೆ ಒಳಗ ಹಿಂಗಾರಿ ಜೋಳ ಮನೆ ಮಾತಾದಂತಹದ್ದು ಮತ್ತು ಪ್ರಸಿದ್ಧವಾದಂತಹ ಒಂದು ಹಿಂಗಾರಿ ಜೋಳ ವಿಜಯಪುರ ಜಿಲ್ಲೆ ಒಳಗ ಬೆಳೀತಾ ಇದೆ. ಹಿಂಗಾರಿ ಜೋಳದೊಳಗ ಬೆಳೆಗಳ ಬಗ್ಗೆ ಹೊಸ ಹೊಸ ಪದ್ಧತಿಗಳ ಬಗ್ಗೆ ಇಲ್ಲಿ ಚರ್ಚೆ ಮಾಡುವಂತಹ ಅವಕಾಶಗಳದಾವ. ಕಡಲೆ ಒಳಗ ಇರುವಂತಹ ತಳಿಗಳು ಮತ್ತ ನಮ್ಮ ರೈತರು ಅಜವಾನದ ಕಡೆಗೆ ವಿಶೇಷವಾಗಿ ಆಕರ್ಷಿತರಾಗಿದ್ದಾರೆ. ಒಳ್ಳೆ ಬೆಲೆ ಬರ್ತದ ಅನ್ನೋ ಕಾರಣಕ್ಕಾಗಿ ಅಜವಾನ ಕೃಷಿ ಕೂಡ ಅನೇಕರು ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಕೂಡ ಹೆಚ್ಚಿನ ಮಾಹಿತಿಯನ್ನು ನಾವು ತಿಳ್ಕೊಳ್ಬಹುದಾಗಿದೆ. ಒಟ್ಟಿನೊಳಗೆ ಹೇಳಬೇಕು ಅಂತಂದ್ರೆ ಇಲ್ಲಿ ಈ ಕೃಷಿ ಮೇಳದೊಳಗೆ ನಮ್ಮ ಭಾಗದೊಳಗೆ ಏನೇನು ಸಾಧ್ಯದ ನಮ್ಮ ರೈತರಿಂದ ಮಾಡೋದಕ್ಕೆ ಮತ್ತು ಸುಧಾರಣೆ ಆಗೋದಕ್ಕೆ ಏನೇನು ಅವಕಾಶಗಳದಾವ ಎಲ್ಲ ವಿಷಯಗಳ ಬಗ್ಗೆ ವಿಚಾರಗಳ ಬಗ್ಗೆ ಮಾಹಿತಿಯನ್ನ ನೀಡಲಾಗ್ತದೆ ಮತ್ತು ಚರ್ಚೆ ಕೂಡ ಮಾಡಲಾಗ್ತದೆ. ಏನೇನು ಸಮಸ್ಯೆಗಳು ತಮ್ಮ ಇದ್ದು ಕೃಷಿಗೆ ಸಂಬಂಧಪಟ್ಟಂತಹದ್ದು ಅಂತಂದ್ರೆ ಅವುಗಳನ್ನು ಕೂಡ ತಾವು ನಿವಾರಣೆ ಮಾಡಿಕೊಳ್ಬಹುದು. ನಮ್ಮ ರೈತರಿಗೆ ಒಂದು ವಿಚಾರ ಹೇಳೋದೇನಪ್ಪಾ ಅಂತಂದ್ರೆ ತಾವು ಯಾವತ್ತು ತಜ್ಞರ ಸಂಪರ್ಕದೊಳಗಿರಬೇಕು, ಯಾವತ್ತು ಜ್ಞಾನಿಗಳ ಸಂಪರ್ಕದೊಳಗಿರಬೇಕು, ವಿಜ್ಞಾನಿಗಳ ಸಂಪರ್ಕದೊಳಗಿರಬೇಕು. ಹಿಂಗಿದ್ರಪ್ಪ ಅಂತಂದ್ರೆ ಬರೀ ನಿಮ್ಮ ಜ್ಞಾನ ಹೆಚ್ಚಾಗೋದಲ್ಲ, ನಿಮ್ಮ ಸಂಪೂರ್ಣವಾದಂತಹ ಒಂದು ಬದುಕು ಬದಲಾವಣೆ ಆಗ್ತದೆ ಅನ್ನುವಂತಹ ವಿಚಾರ ಗಮನಿಸಬೇಕು. ಆದ್ದರಿಂದ ಈ ಕೃಷಿ ಮೇಳದೊಳಗೆ ತಾವು ಭಾಗವಹಿಸಿ ಹೆಚ್ಚಿನ ಜ್ಞಾನ ಪಡೆದು ಹೆಚ್ಚಿನ ಅವಕಾಶಗಳನ್ನು ಹೊಂದುವುದಕ್ಕೆ ತಮ್ಮನ್ನು ತಾವು ತಯಾರು ಮಾಡ್ಕೊಳ್ತೀರಿ ಅಂತೇಳಿ ನಾವು ಭಾವಿಸ್ತೀವಿ. ಆತ್ಮೀಯರೆ, ಆಕಾಶವಾಣಿಯ ಸೇವೆ ಬಗ್ಗೆ ತಮಗೆ ಗೊತ್ತೇ ಇರುವಂತಹದ್ದು. ನಮ್ಮ ರೈತರಿಗಾಗಿ ಕಳೆದ 70-80 ವರ್ಷಗಳಿಂದ ಆಕಾಶವಾಣಿ ಇಡೀ ದೇಶದೊಳಗೆ ಕಾರ್ಯ ಪ್ರವೃತ್ತ ಆಗಿದೆ. ಹಸಿರು ಕ್ರಾಂತಿ ನಮ್ಮ ದೇಶದೊಳಗ ಆಗುವುದಕ್ಕೆ ಮೂಲ ಕಾರಣ ಅಂತಂದ್ರೆ ಆಕಾಶವಾಣಿ ಅಂತ ಹೇಳಿ ಹೇಳ್ಬೋದು. ಆ ಸಮಯದೊಳಗ ನೇರವಾಗಿ ಅಗ್ದಿ ಕಡಿಮೆ ಸಮಯದೊಳಗ ಮುಟ್ಟುವಂತಹ ಒಂದು ಮಾಧ್ಯಮ ಆಕಾಶವಾಣಿಯಾಗಿತ್ತು. ಹಿಂಗಾಗಿ ನಮ್ಮ ದೇಶದೊಳಗ ಏನು ಕೃಷಿಗೆ ಸಂಬಂಧಪಟ್ಟಂತಹ ಹಸಿರು ಕ್ರಾಂತಿ ಮತ್ತ ಕೃಷಿ ಮತ್ತ ಅದಕ್ಕೆ ಸಂಬಂಧಪಟ್ಟಂತಹ ಏನು ಉದ್ಯಮಗಳದಾವ ಅವುಗಳ ಒಂದು ಕ್ರಾಂತಿಗಾಗಿ ನೇರವಾಗಿ ಕಾರಣವಾಗಿದ್ದದ್ದು ಆಕಾಶವಾಣಿ ಅಂತ ಹೇಳಿ ಹೇಳ್ಬೋದು. ನಮ್ಮ ರೈತರ ಸಲುವಾಗಿ ಪ್ರತಿ ದಿವಸ ಒಂದು ತಾಸಿನ ಕಾರ್ಯಕ್ರಮ ಎಲ್ಲಾ ಆಕಾಶವಾಣಿ ಕೇಂದ್ರಗಳು ಇವತ್ತಿನ ದಿವಸ ಪ್ರಸಾರ ಮಾಡ್ತಾ ಬಂದಿರುವುದು ತಮಗೆಲ್ಲ ಗೊತ್ತಿರುವಂತಹದ್ದು. ಕಲಬುರಗಿ ಆಕಾಶವಾಣಿ ಕೇಂದ್ರ ಕಳೆದ ಸುಮಾರು 60 ವರ್ಷಗಳಿಂದ ಈ ಸೇವೆಯೊಳಗೆ ತನ್ನನ್ನು ತಾನು ತೊಡಗಿಸಿಕೊಂಡಿದೆ. ಇನ್ನೂ ಒಂದು ಹಿರಿಯ ಆಕಾಶವಾಣಿ ಕೇಂದ್ರ ಇದೆ, ಧಾರವಾಡ ಆಕಾಶವಾಣಿ ಕೇಂದ್ರ. ಕಳೆದ 75 ವರ್ಷಗಳಿಂದ ಅದು ರೈತರ ಸೇವೆಯೊಳಗೆ ನಿರತಾಗಿದೆ. ಅದರ ಜೊತೆಗೆ ನಮ್ಮ ಉತ್ತರ ಕರ್ನಾಟಕದ ಜನರ ಸೇವೆಯೊಳಗೆ ತತ್ಪರ ಆಗಿದೆ. ಆತ್ಮೀಯರೇ, ನಾನು ತಮ್ಮ ಗಮನಕ್ಕೆ ತರಬಯಸ್ತಾ ಇದ್ದೀನಿ. ಧಾರವಾಡ ಆಕಾಶವಾಣಿ ಕೇಂದ್ರ ತನ್ನ 75 ವರ್ಷಗಳ ಸಾರ್ಥಕ ಸೇವೆಯನ್ನ ಪೂರ್ಣಗೊಳಿಸ್ತಾ ಇದೆ, ಅಮೃತ ಮಹೋತ್ಸವವನ್ನ ಆಚರಣೆ ಮಾಡ್ತಾ ಇದೆ. ನಾಳೆ ಧಾರವಾಡ ಕೇಂದ್ರದೊಳಗ ಅಮೃತ ಮಹೋತ್ಸವದ ಕಾರ್ಯಕ್ರಮ ಸಮಾರಂಭ ವಿಜೃಂಭಣೆಯಿಂದ ನಡೀತಾ ಇದೆ. ಕಳೆದ 75 ವರ್ಷಗಳಿಂದ ನಮ್ಮ ಉತ್ತರ ಕರ್ನಾಟಕದ ಜನರ ಜೀವನಾಡಿಯಾಗಿರುವ ಆಕಾಶವಾಣಿ ಧಾರವಾಡ ಕೇಂದ್ರಕ್ಕೆ ಈ ಸಂದರ್ಭದೊಳಗ ನಾನು ನಮ್ಮ ಕಲ್ಯಾಣ ಕರ್ನಾಟಕದ ಎಲ್ಲ ರೈತರು ಮತ್ತು ಸಾರ್ವಜನಿಕರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ತಾವು ನೆನಪು ಮಾಡಿಕೊಳ್ಬಹುದು, ಧಾರವಾಡ ಆಕಾಶವಾಣಿ ಕೇಂದ್ರ ಮತ್ತು ಕಲಬುರಗಿ ಆಕಾಶವಾಣಿ ಕೇಂದ್ರ ಮೊದಲಿನ ದಿನಗಳಲ್ಲಿ ಕೂಡಿಯೇ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದು, ಧಾರವಾಡ ಕೇಂದ್ರದ ಕಾರ್ಯಕ್ರಮಗಳನ್ನು ಕಲಬುರಗಿ ಆಕಾಶವಾಣಿ ಕೇಂದ್ರ ಮರು ಪ್ರಸಾರ ಮಾಡ್ತಾ ಇತ್ತು. ಅದೇ ರೀತಿಯಾಗಿ ಕಲಬುರಗಿ ಕೇಂದ್ರದೊಳಗ ತಯಾರಾದಂತಹ ಕಾರ್ಯಕ್ರಮಗಳು ಧಾರವಾಡ ಕೇಂದ್ರದಿಂದಲೂ ಕೂಡ ಪ್ರಸಾರ ಆಗ್ತಾ ಇದ್ದು. ಕಲಬುರಗಿ ಕೇಂದ್ರ ಇಲ್ಲಿ ತನಕ ಸುಮಾರು 60 ವರ್ಷಗಳನ್ನು ಪೂರೈಸಿದರೆ ಧಾರವಾಡ ಕೇಂದ್ರ 75 ವರ್ಷಗಳನ್ನು ಪೂರೈಸ್ತಾ ಇದೆ. ನಮ್ಮ ಜನರ ಜೀವನ ಮಟ್ಟವನ್ನು ಸುಧಾರಣೆ ಮಾಡುವಂತಹ ಒಂದು ನಿಟ್ಟಿನೊಳಗ ಇನ್ನೂ ಈ ಕೇಂದ್ರದ ಕಾರ್ಯ ಹೆಚ್ಚಿಗೆ ಆಗಲಿ ಮತ್ತು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೈತರು ಈ ಕೇಂದ್ರದ ಪ್ರಸಾರದ ಉಪಯೋಗವನ್ನು ಪಡ್ಕೊಳ್ಳಿ ಅಂಥೇಳಿ ನಾನು ಹಾರೈಸ್ತಾ ಇದ್ದೀನಿ. ನಾಳೆ ನಡೆಯಲಿರುವಂತಹ ಸಮಾರಂಭ ಅದ್ಭುತವಾದಂತಹ ಯಶಸ್ಸನ್ನ ಪಡೀಲಿ ಅನ್ನೋದು ನಮ್ಮ ನಿಮ್ಮೆಲ್ಲರ ಮನದಾಳದ ಹಾರೈಕೆ. ಆತ್ಮೀಯರೇ, ಇಷ್ಟು ವಿಚಾರ ಮಾಹಿತಿ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಮುಂದಿನ ಬೇರೆ ನಮ್ಮ ಮುಂದಿರುವಂತಹ ವಾರ ಅಂತಂದ್ರ ಬುಧವಾರ ಜನವರಿ 8 ಬರುವ ಮಂಗಳವಾರ ಜನವರಿ 14 ತನಕ ಇರುವಂತಹ ವಾರದ ಅವಧಿಯೊಳಗ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕೊಳಗ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣ. ಈಗಾಗಲೇ ನಾನು ತಮಗ ಹೇಳಿಬಿಟ್ಟಿದ್ದೀನಿ ಒಣ ವಾತಾವರಣ ಇರ್ತದೆ ಅಂತೇಳಿ. ಹೌದು, ಈ ವಾರ ಕೂಡ ಒಣ ಬಿಸಿಲಿನ ವಾತಾವರಣ ಮುಂದುವರಿತದ. ಸ್ವಚ್ಛವಾದಂತಹ ಪ್ರಕಾಶ ಇರ್ತದ. ಮಳೆಯಾಗುವಂತಹ ಸಾಧ್ಯತೆಯು ಕೇವಲ ಶೇಕಡ 10 ಅನ್ನುವಂತಹ ಸೂಚನೆ ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ಪ್ರದೇಶದೊಳಗ ಅದ. ಹೀಗಾಗಿ ಮಳೆ ಆಗುವುದಿಲ್ಲ ಅನ್ನುವಂತಹ ಒಂದು ಧೈರ್ಯ ತಮ್ಮಲ್ಲಿರಲಿ. ತಾವೇನು ಈಗ ಕೆಲಸಗಳನ್ನ ಮಾಡಿಕೊಂಡು ಹೊಂಟಿರಿ, ಅಂತ ಕೊಯ್ಲು ಮತ್ತು ಕೊಯ್ಲೋತ್ತರದ ಕೆಲಸಗಳಿಗೆ ಬಹಳ ಅನುಕೂಲ ಆಗುವಂತಹ ಒಂದು ವಾತಾವರಣದ ಸನ್ನಿವೇಶ ಇರಲಿದೆ ಅಂತ ಹೇಳ್ತಾ ಇದ್ದಾರೆ. ನಿಧಾನವಾಗಿ ವಾತಾವರಣದ ಉಷ್ಣತೆ ಸ್ವಲ್ಪ ಸ್ವಲ್ಪವಾಗಿ ಏರಬಹುದು ಅಂತೇಳಿ ಅನಿಸ್ತಾ ಇದೆ. ಕಲಬುರಗಿ ಜಿಲ್ಲೆ ಒಳಗ ಕನಿಷ್ಠ ತಾಪಮಾನ 17-18 ಡಿಗ್ರಿ ಸೆಲ್ಸಿಯಸ್ ಇರಬಹುದು, ಗರಿಷ್ಠ ತಾಪಮಾನ 32-33 ಡಿಗ್ರಿ ಸೆಲ್ಸಿಯಸ್ ಇರಬಹುದು. ಬೀದರ್ ಮತ್ತು ಜೈರಾಬಾದ್ಗಳಲ್ಲಿ ಕನಿಷ್ಠ 15-16, ಗರಿಷ್ಠ 30-31. ರಾಯಚೂರು, ವಿಜಯಪುರ, ಬಳ್ಳಾರಿ ಈ ಜಿಲ್ಲೆಗಳಲ್ಲಿ ಕನಿಷ್ಠ ತಾಪಮಾನ 17-18, ಗರಿಷ್ಠ ತಾಪಮಾನ 30-31 ಡಿಗ್ರಿ ಸೆಲ್ಸಿಯಸ್. ಯಾದಗಿರಿ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ 16-17 ಕನಿಷ್ಠ ತಾಪಮಾನ, ಗರಿಷ್ಠ ತಾಪಮಾನ 30-31 ಡಿಗ್ರಿ ಸೆಲ್ಸಿಯಸ್ ಇರಬಹುದಾಗಿದೆ. ಕೊಪ್ಪಳ ಜಿಲ್ಲೆ ಒಳಗ ಕನಿಷ್ಠ 16-17 ಡಿಗ್ರಿ ಸೆಲ್ಸಿಯಸ್, ಗರಿಷ್ಠ 29-30 ಡಿಗ್ರಿ ಸೆಲ್ಸಿಯಸ್ ಇರಬಹುದಾಗಿದೆ. ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ ಕನಿಷ್ಠ ತಾಪಮಾನ 16-17 ಡಿಗ್ರಿ ಸೆಲ್ಸಿಯಸ್, ಗರಿಷ್ಠ ತಾಪಮಾನ 32-33 ಡಿಗ್ರಿ ಸೆಲ್ಸಿಯಸ್ ಇರಬಹುದಾಗಿದೆ. ಇದು ಸ್ಥೂಲವಾಗಿನೂ ಆಯ್ತು ಮತ್ತ ವಿಸ್ತಾರವಾಗಿನೂ ಆಯ್ತು. ಯಾಕಪ್ಪ ಅಂತಂದ್ರೆ ಈಗಾಗಲೇ ಹೇಳದಂಗೆ ಎಲ್ಲಾ ಜಿಲ್ಲೆಗಳಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳು ಕೇವಲ ಶೇಕಡ 10 ಅದಾವ. ಹೀಗಾಗಿ ಯಾವುದೇ ವಿಚಾರ ಇರಲಾರದೆ ತಾವು ತಮ್ಮ ಕೆಲಸಗಳನ್ನ ಮುಂದುವರೆಸಿಕೊಂಡು ಹೋಗಬಹುದು. ಮತ್ತ ಚಳಿ ಕೂಡ ಸ್ವಲ್ಪ ಕಡಿಮೆ ಆಗುವಂತಹ ಸಾಧ್ಯತೆಗಳದಾವ. ಅದರ ಜೊತೆಗೆ ಮಕರ ಸಂಕ್ರಾಂತಿ ಹಬ್ಬ, ಸುಗ್ಗಿ ಹಬ್ಬ, ತಾವೆಲ್ಲ ಈ ಹಬ್ಬವನ್ನ ಸಂಭ್ರಮದಿಂದ ಆಚರಣೆ ಮಾಡಬೇಕು ಅನ್ನುವಂಥದ್ದು ನಮ್ಮ ಹಾರೈಕೆ. ಈ ವಾತಾವರಣದೊಳಗ ಏನಾದರೂ ಬದಲಾವಣೆಗಳು ಆದವು ಅಂತಂದ್ರ ನಾವು ತಮ್ಮ ಗಮನಕ್ಕೆ ತರ್ತೀವಿ. ಮುಂಜಾನೆ 6:40 ರೈತರಿಗೆ ಸಲಹೆಗಳ ಜೊತೆಗೆ ಸಾಯಂಕಾಲ 6:50 ಕೃಷಿ ರಂಗದೊಳಗ ನಿತ್ಯ ಮೇಘ ಸಂದೇಶವನ್ನ ಕೇಳೋದಕ್ಕೆ ಮರಿಬಾರದು. ಯಾರು ಇನ್ನೂ ನ್ಯೂಸ್ ಆನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡಿಲ್ಲ, ಅವರು ತಮ್ಮ ಮೊಬೈಲ್ನೊಳಗ ಈ ಆಪ್ ಅನ್ನ ಹಾಕೊಂಡು ಅದನ್ನ ಬಳಸೋದ್ರ ಕಡೆ ಗಮನ ಹರಿಸಬೇಕು. ಇನ್ನು ಇದರ ಜೊತೆಗೆ ಅನೇಕ ಆಪ್ಗಳು ಬರ್ತಾವ, ತಾವು ಹುಡುಕಾಡಬೇಕು ಅವನ್ನ. ಬಹಳ ಸರಳದ, ಇಂಟರ್ನೆಟ್ ನೊಳಗ ಹುಡುಕಾಡೋದು ಬಹಳ ಸರಳದ. ನಿಮಗೆ ಏನು ಬೇಕು ಅನ್ನುವಂತಹ ಒಂದು ಶಬ್ದವನ್ನು ನೀವು ಹುಡುಕಾಟದೊಳಗೆ ಹಾಕಿದ್ರಿ ಅಂತಂದ್ರ ನಿಮಗ ಒಂದು ನಿಷ್ಠೆ ಬಂದ್ಬಿಡುತ್ತದ. ಅಲ್ಲಿ ಏನೇನದ ಏನಿಲ್ಲ ಅನ್ನೋದ್ರ ಬಗ್ಗೆ ನಿಮಗೆ ಏನ್ ಬೇಕು ಅನ್ನೋದನ್ನ ಸಿಲೆಕ್ಟ್ ಮಾಡ್ಕೊಳ್ಬೇಕು, ಆಯ್ಕೆ ಮಾಡ್ಕೊಳ್ಬೇಕು. ಅದನ್ನ ಟ್ಯಾಪ್ ಮಾಡಿದ್ರಪ್ಪ ಅಂತಂದ್ರ ನಿಮಗ ಆ ಒಂದು ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋದಕ್ಕ ಸರಳ ಆಗ್ತದ. ಬಹಳ ಸರಳವಾದಂತಹ ಒಂದು ವಿಜ್ಞಾನ ಇದು. ಅದಕ್ಕ ನೀವೆಲ್ಲರೂ ಸಾಕ್ಷರರಾಗಬೇಕು. ಡಿಜಿಟಲ್ ವಿದ್ಯೆ ಒಳಗೆ ಸಾಕ್ಷರರಾಗಬೇಕು, ಕಂಪ್ಯೂಟರ್ ವಿದ್ಯೆ ಒಳಗೆ ಸಾಕ್ಷರರಾಗಬೇಕು, ಮೊಬೈಲ್ ಒಳಗೆ ಸಾಕ್ಷರರಾಗಬೇಕು. ತಮಗೇನಾದ್ರೂ ಗೊತ್ತಾಗಲಿಲ್ಲ ಅಂತಂದ್ರೆ ಹುಡುಗರು ಇದ್ದೇ ಇರ್ತಾರ, ಅವರಿಗೆ ಮೊಬೈಲ್ ಬಗ್ಗೆ ಸಾಕಷ್ಟು ಜ್ಞಾನ 50 ಇದ್ದೇ ಅದ. ಅವರ ಸಹಾಯವನ್ನ ನೀವು ಪಡ್ಕೊಳ್ಬಹುದು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಮೇಘ ಸಂದೇಶ ಸರಣಿಯ ಈ ವರ್ಷದ ಮೊದಲ ಸಂಚಿಕೆಯನ್ನ ನಾವು ಮುಕ್ತಾಯ ಮಾಡ್ತಾ ಇದ್ದೀವಿ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಮತ್ತೆ ನಾವು ನೀವು ಭೇಟಿಯಾಗೋಣ. ಅಲ್ಲಿ ತನಕ ನಿಮಗ ನಮಸ್ಕಾರಗಳನ್ನ ಹೇಳೋದಕ್ಕಿಂತ ಮೊದಲು ಮತ್ತೊಮ್ಮೆ ನಮ್ಮ ಎಲ್ಲ ಆತ್ಮೀಯ ರೈತ ಮಿತ್ರರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಮತ್ತು ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಒಳ್ಳೆಯದು, ನಮಸ್ಕಾರ. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಗೋವಿಂದ ರಾವ್, ಎನ್ ರಾಥೋರ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್, ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಈಗ ಕೇಳಿ

ಹೆಚ್ಚಿನ ಮಾಹಿತಿಗೆ ನಿಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರ ಕೃಷಿ ಇಲಾಖೆಯ ಕಚೇರಿಯನ್ನು ಸಂಪರ್ಕಿಸಿ. ನಮಸ್ಕಾರಗಳು. ಇದುವರೆಗೆ ಕಬ್ಬಿನ ರವದಿ ಸುಡಬೇಡಿ ಕಿರು ರೂಪಕ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಸೋಮಶೇಖರ್ ಎಸ್ ರೂಡಿ ಹಾಗೂ ಬಸವರಾಜೇಶ್ವರಿ ಹಿರೇಮಠ್. ಕೊನೆಯಲ್ಲಿ ಕೇಳಿ ಯಲ್ಲಮ್ಮ ವಾಡಿಯ ಶ್ರೀಮತಿ ರಾಧಾಬಾಯಿ ಎಂ ಆಧಾರ್ ಹಾಗೂ ಸಂಗಡಿಗರಿಂದ ಚೌಡ್ಕಿ ಪದಗಳು. ಉದ ಉದ ಬರೀ